इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। LIC निवेश प्लस LIC ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋಲ್ಡ್. ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ, ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು 75%. ಚದುರಗಂಗಾ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಮಣ್ಣಿನ ಮಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು. ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರ್ ಗ್ರಾಮದ ಅನಂತ ಮನೋಹರ್ ರಾವ್ ಕೊಳ್ಳೂರ್ ಅವರೊಂದಿಗಿನ ಆತ್ಮೀಯ ಮಾತುಕತೆ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆ ಬಹಳ ದೊಡ್ಡದು. ಒಂದು ಸಣ್ಣ ಅವಧಿಯೊಳಗೆ, ಸುಮಾರು 4 ವರ್ಷಗಳ ಅವಧಿಯೊಳಗೆ, ಸುಮಾರು 35 ಎಕರೆ ಜಮೀನನ್ನ ಅವರು ಅಭಿವೃದ್ಧಿ ಮಾಡಿ ನಂದನವನವನ್ನಾಗಿ ಮಾಡಿದ್ದಾರೆ. ಅಂಥ ಒಂದು ನಂದನವನವನ್ನ ತಾವೆಲ್ಲರೂ ಸಾಧ್ಯ ಆಯ್ತಂದ್ರ ನೋಡಿ ಅಲ್ಲಿಂದ ಪಾಠ ಕಲಿಯುವಂತಹದ್ದು ಸಾಕಷ್ಟಿದೆ. ಅದರೊಳಗೆ ಸಾಕಷ್ಟು ಬಗೆಯ ಗಿಡಮರಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅರಣ್ಯ ಗಿಡಗಳಿದ್ದಾವೆ, ತೋಟಗಾರಿಕಾ ಗಿಡಗಳಿದ್ದಾವೆ, ಅದರ ಜೊತೆಗೆ ಕ್ಷೇತ್ರ ಬೆಳೆಗಳು, ಆಮೇಲೆ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡುವಂತಹ ಘಟಕಗಳು, ಬಯೋಡೈಜೆಸ್ಟರ್, ಈ ರೀತಿ ಬೇರೆ ಬೇರೆ ಸಿಸ್ಟಮ್ಗಳನ್ನು ಅವರು ಅಳವಡಿಸಿಕೊಂಡು ಸಮಗ್ರವಾದಂತಹ ಒಂದು ವ್ಯವಸ್ಥೆಯಲ್ಲಿ ರೂಪಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಚಿಂಚೋಳಿ ತಾಲೂಕಿನಲ್ಲಿ ಕೊಳ್ಳೂರ್ ಅನ್ನುವಂತಹ ಒಂದು ಗ್ರಾಮದೊಳಗೆ ಬರ್ತದ. ಅವರು ಕೊಳ್ಳೂರು ಗ್ರಾಮದವರು, ನಿವೃತ್ತ ಮಲಪ್ರಭಾ ಗ್ರಾಮೀಣ ವಿಕಾಸ ಬ್ಯಾಂಕಿನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ನಾವೇನು ಕರೀತಾ ಇದ್ದೀವಿ, ಅದರ ಹಿಂದಿನ ಹೆಸರು ಮಲಪ್ರಭಾ ಗ್ರಾಮೀಣ ಬ್ಯಾಂಕು. ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ, ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರು. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. 2020-21 ಅವರು ಕೃಷಿ ಒಳಗೆ ತೊಡಗಿಸಿಕೊಂಡು ಅಂದ್ರೆ ಅವರ ನಿವೃತ್ತಿ ಆದ ನಂತರ ಅವರು ಕೃಷಿಗೆ ಬಂದಿದ್ದಾರೆ. ಅದರ ನಂತರ ಯಾವ ರೀತಿ ಅವರು ಇಂಥ ಒಂದು ದೊಡ್ಡ ನಂದನವನವನ್ನ ಅಭಿವೃದ್ಧಿ ಮಾಡಿದ್ರು ಅನ್ನುವಂಥದ್ದೇ ಒಂದು ರೋಚಕವಾದಂತಹ ಕತೆ ಅಂತ ಹೇಳಬಹುದು. ಅದು ವಿಶೇಷವಾಗಿ ಯುವಕ ಯುವತಿಯರು ಇವತ್ತಿನ ಕೃಷಿಯೊಳಗೆ ತಾವು ಅಳವಡಿಸಿಕೊಳ್ಳುವಂತಹ ಒಂದು ಏನು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆ ಇದು ಪಾಠ ಆಗುವುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಅನಂತ ಕೊಳ್ಳೂರವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ ಆಗ್ತದೆ ಸರ್, ತಾವು ಕೇವಲ 4 ವರ್ಷಗಳ ಅವಧಿಯೊಳಗೆ ಒಂದು ದೊಡ್ಡ ತೋಟವನ್ನ ನಿರ್ಮಾಣ ಮಾಡಿದ್ದೀರಿ. 35 ಎಕರೆ ಜಮೀನನ್ನ ಅಭಿವೃದ್ಧಿ ಮಾಡಿ ಅದನ್ನ ಸಂಪೂರ್ಣವಾಗಿ ನಂದನವನವನ್ನಾಗಿ ರೂಪಾಂತರಗೊಳಿಸಿರುವಂತಹದ್ದು ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳಿ ಹೇಳಬಹುದು. ಯಾವ ರೀತಿ ಇದು ಸಾಧ್ಯ ಆಯ್ತು ಮತ್ತೆ ಏನು ಕನಸಿತ್ತು ತಮ್ದು? ಇದು ನನ್ನ ಕನಸಕ್ಕಿಂತ ನಮ್ಮ ತಂದೆ ಕನಸು ಅಂತ ಹೇಳ್ಬೋದು. ನಾನು ನಮ್ಮ ತಂದೆ ಜಾಯಿಂಟ್ ಡೈರೆಕ್ಟರ್ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರು. ಅವರಿಗೆ ಆಯುಷ್ ಬಹಳ ಇದ್ದಿದ್ದಿಲ್ಲ, ಅವರು ರಿಟೈರ್ ಆಗಿ ಒಂದೇ ವರ್ಷದಲ್ಲಿ ತೀರ್ ಹೋದ್ರು. ಕೃಷಿ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಅವರಿಗೆ ಸಮಯ ಸಿಗ್ತಿದ್ದಿಲ್ಲ, ಯಾಕಂದ್ರೆ ಪೋಸ್ಟಿಂಗ್ ಗುಲ್ಬರ್ಗಾದಲ್ಲಿ ಇರ್ತಿದ್ದಿಲ್ಲ ಅವರು. ಆಮೇಲೆ ನಾನು ರಿಟೈರ್ ಆಗಿದ್ದು 2017 ಇಸ್ವಿಯಲ್ಲಿ. 17 ಇಸ್ವಿಯಲ್ಲಿ ರಿಟೈರ್ ಆದ್ಮೇಲೆ ಕೊರೋನಾ ಅವೆಲ್ಲ ಮುಂದೆಲ್ಲ ಬಂದಂತ ಪರಿಸ್ಥಿತಿ ಇತ್ತು. ಆಮೇಲೆ ನನ್ನ ವಿಚಾರ ಏನಿತ್ತು ಅಂದ್ರೆ ಈ 35 ಎಕರೆನ ಅಭಿವೃದ್ಧಿ ಒಂಥರ ವಿಶೇಷವಾಗಿ ಮಾಡಬೇಕು ಅಂತ ಬಹಳ ಇತ್ತು. ಅದರಲ್ಲಿ ನಾವು ಎಕೋ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದ್ರೆ ಬರೀ ಕೃಷಿ ಅಷ್ಟೇ ಅಲ್ಲ, ಅರಣ್ಯ ಗಿಡಗಳನ್ನು ನಾವು ನೆಡಬೇಕು, ಆಮೇಲೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಗಿಡಗಳನ್ನು ನೆಡಬೇಕು, ಆಮೇಲೆ ಆಕಳನ್ನು ಸಾಕಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗು ಆಗಬೇಕು, ಸಾವಯವ ಕೃಷಿನೂ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಆದ್ರೆ ಜಮೀನು ಸಮತಟ್ಟಾಗಿರಲಿಲ್ಲ, ಅದಕ್ಕೆ ಮೊದಲು ನಾವು ಪ್ರಾರಂಭ ಮಾಡಿದ್ದೇ ಸಮತಟ್ಟು ಮಾಡಲಿಕ್ಕೆ. ಅದನ್ನ ಲೆವೆಲಿಂಗ್ ಮಾಡಿದ್ವಿ ನಾವು ಮೊದಲು. ಲೆವೆಲಿಂಗ್ ಮಾಡಿಕೊಂಡ ಮೇಲೆ ನಾನು ಮೊದಲು 2 ಫೆನ್ಸಿಂಗ್ ಮಾಡಿದೆ. ನಾನು ಒಂದು ಸಾಧಾರಣ ಫೆನ್ಸಿಂಗ್ ಮಾಡಿದೆ, 10 ಫೀಟ್ ಬಿಟ್ಟು ಒಂದು ಸೋಲಾರ್ ಫೆನ್ಸಿಂಗ್ ಮಾಡಿದೆ. ಕಾರಣ ಅಂತಂದ್ರೆ ಚಿಂಚೋಳಿ ಏನದಲ್ಲ ಅದು ಅರಣ್ಯ ಪ್ರದೇಶ ನಮ್ಮ ಏರಿಯಾ. ಆ ಅರಣ್ಯ ಪ್ರದೇಶಕ್ಕೆ ಈ ಅರಣ್ಯ ಪ್ರಾಣಿಗಳು ಏನಂತಾರೋ ಸಹಜವಾಗೇ ಬರ್ತಾವ. ಹಿಂಗಾಗಿ ನಮ್ಮ ಕೃಷಿ ಏನು ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅದು ಬಹಳ ಕಷ್ಟಕರ ಆಗ್ತದೆ. ಅದಕ್ಕೆ ನಾನು ಸೋಲಾರ್ ಎಲ್ಲಾನು ಫೆನ್ಸಿಂಗ್ ಮಾಡ್ಕೊಂಡೆ ಮೊದಲು. ಅದಾದ್ಮೇಲೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ಕೊಂಡೆ KVK ಕಡೆಯಿಂದ. ಅವರು ಅದಾದ್ಮೇಲೆ ಹೇಳಿದ್ರು ಇದನ್ನು ನೀವು ಬೆಳಿಬಹುದು ಇಲ್ಲಿ ಅಂತ. 35 ಎಕರೆನ ನಾವು ವಿಂಗಡಣೆ ಮಾಡಿದ್ವಿ. ಅದರಲ್ಲಿ ಫಾರೆಸ್ಟ್ರಿ ಎಲ್ ಮಾಡಬೇಕು, ಆಮೇಲೆ ಹಾರ್ಟಿಕಲ್ಚರ್ ಏನ್ ಮಾಡಬೇಕು, ಉಳಿದೆಲ್ಲ ಏನವಲ್ಲ ನಾವು ಕೃಷಿ ಕಬ್ಬನ್ರಿ ಮತ್ತೆ ಬೇರೆ ಬೆಳೆಗಳು ಹೂಗಳು ಅವೆಲ್ಲಾನು ಎಲ್ಲಿ ಮಾಡಬೇಕು ಅಂತ ಅವನ್ನೆಲ್ಲಾನು ಯಾವ್ಯಾವ ಕ್ಷೇತ್ರ ಅಂತ ಅದನ್ನ ಬೇರೆ ಬೇರೆ ಮಾಡಿದ್ವಿ. ನಾವು ಪ್ಲಾನ್ ಮಾಡಿದ್ಮೇಲೆ ದಾರ್ವಿ ಅಂತ ಒಂದು ಗ್ರೂಪ್ ಅದ. ತಾವೇ ಪ್ಲಾನ್ ಮಾಡಿದ್ರೆ ಮೊದಲ ನಮ್ಮ ತಲೆಯಾಗಿದ್ದು ಈ ತರ ಮಾಡ್ಬೇಕಂತ. ಆಮೇಲೆ ವಿಜ್ಞಾನಿಗಳು ಅಂದ್ರೆ ಈಗ ದಾರ್ವಿ ಅಂತ ಒಂದು ಗ್ರೂಪ್ ಅದ, ಅವರು ಅದನ್ನ ಪ್ಲಾನ್ ಮಾಡಿಕೊಟ್ರ ಅದನ್ನ ಹಿಂಗ ಮಾಡೋಣ ಅಂತ. ಈಗಾಗಲೇ ನಮ್ ಕಡೆ ಈ ಸಾಗವಾನಿ ಗಿಡಗಳು ಏನವಲ್ಲ ಅವು 600 ಗಿಡಗಳು ಮೊದಲೇ ನೆಟ್ಟಿದ್ದವು, ಈಗ ದೊಡ್ಡನು ಆಗ್ಯಾವ ಸಾಕಷ್ಟು. ಮತ್ತೆ ಅದನ್ನ ಬಿಟ್ಟು ನಾವು ಶ್ರೀಗಂಧ, ಮಹಾಗೋನಿ, ಬ್ಯಾಂಬು ಹಾಕಬೇಕಂತ ವಿಚಾರ ಮಾಡಿದ್ವಿ. ಅದ್ರ ಪ್ರಕಾರ ಅವರೆಲ್ಲಾನು ನಾವು ಸಸಿ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಮತ್ತೆ ಹಾರ್ಟಿಕಲ್ಚರ್ ಸಲುವಾಗಿ ನಾವು ಗೋವಾ ಅಂದ್ರೆ ಏನು ಪೇರು ಅಂತೀವಿ ಅದನ್ನ ಹಾಕೋದು, ಮತ್ತೆ ಕಸ್ಟರ್ಡ್ ಆಪಲ್, ಸೀತಾಫಲ. ಆಮೇಲೆ 2 ಎಕರೆ ನಾವು ವಿಶೇಷವಾಗಿ ಏನಿಟ್ಟಿವಿ ಅಂದ್ರೆ ಎಲ್ಲಾ ತರದ ಹಣ್ಣಿನ ಗಿಡಗಳು. ನೀವು ನಮ್ಮ ದೇಶದಾಗ ಸಿಗುವಂತ 15 ತರಹದ ವೆರೈಟಿ ಗಿಡಗಳನ್ನು ನಾವು ಅಲ್ಲಿ ನೆಟ್ಟಿವಿ. ಮತ್ತೆ 1 ಎಕರೆದಾಗ ಟೆಂಗ್ ವಿಶೇಷವಾಗಿ ಬೇರೆ ಇಟ್ಟಿವಿ. ಅದನ್ನ ಹಿಂಗ್ ಮಾಡಿ ಎಲ್ಲಾ ತರದ ಗಿಡಗಳು ನಮ್ ಕಡೆ ಇರಬೇಕು, ಅಲ್ಲಿ ಬಂದವರಿಗೆ ಯಾರೇ ಇರಲಿ ಎಲ್ಲಾ ಗಿಡಗಳು ಸಿಗಬೇಕು ಅಂತ ಈ ವಿಚಾರದಿಂದ ಇದನ್ನ ಡೆವಲಪ್ ಮಾಡಬೇಕಂತ ನಾವು ಎಲ್ಲ ನೆಡ್ಲಿಕ್ಕೆ ಶುರು ಮಾಡಿದ್ವಿ. ಅದಾದ್ಮೇಲೆ ಸುಮಾರು 21ಕ್ಕೆ ಹಂಗ ನಾವು ನೆಡ್ಲಿಕ್ಕೆ ಶುರು ಮಾಡಿದಾಗ 21 ಇರಬೇಕು, ಅವಾಗ ಮಳಿ ಬಹಳ ಬಂತು. ಮಳಿ ಇಷ್ಟು ಬಂತು ಅಂದ್ರೆ ನಮ್ಮ ಸಸಿಗಳು ಕಾಣಿಸ್ತಿದ್ದಿಲ್ಲ. 1,000 ಸಸಿ ನೆಟ್ಟಿದ್ದೀವಿ ನಾವು, ನೆಟ್ರೆ ಅವು ಸಸಿಗಳೇ ಕಾಣಿಸ್ತಿದ್ದಿಲ್ಲ, ಎಲ್ಲ ಮುಳುಗಿ ಹೋಗಿದ್ದು. ಆಮೇಲೆ ನಾಂದೇ ಆಲ್ಮೋಸ್ಟ್ 15-20 ದಿನ ಆದ್ಮೇಲೆ ನಮಗೆ ಕಾಣಿಸ್ಲಿಕ್ಕತ್ತು ಸಸಿಗಳು ಬಹಳಷ್ಟು. ಅದರಾಗ ಒಂದು 30% ಸಸಿಗಳು ಹೋಗ್ಬಿಟ್ಟಿದ್ದು. ಮತ್ತೆ ನೆಡುವುದಾಯ್ತು, ನಾವು ಮತ್ತೆ ಸಸಿಗಳನ್ನ ನೆಟ್ಟಿವಿ. ಮೊದಲನೇದಾಗಿ ನಮ್ಗೆ ಅದೇ ಮುಖ್ಯ ಚಾಲೆಂಜ್ ಇತ್ತು. ಆಮೇಲೆ ನಮ್ಮ ತಲೆಗೆ ಬಂದ 4 ಆಕಳ ತಗೊಂಡೆ. ಆಕಳ ತಗೊಂಡ ಮೇಲೆ ನನಗೇನಿಸ್ತು, ಆಕಳದ ಗೊಬ್ಬರನ ನಾನು ಉಪಯೋಗ ಮಾಡಬೇಕು ಅಂತ. ಅದಕ್ಕೆ ಸಾವಯವ ಗೊಬ್ಬರದ ನಾವು 4 ತೊಟ್ಟಿ ಹಾಕಿದ್ದೀನಿ. ಆ ಸಾವಯವ ಗೊಬ್ಬರ ಮತ್ತೆ ಜೀವಾಮೃತ ತಯಾರು ಮಾಡೋ ಒಂದು ಘಟಕ ಮಾಡೀನಿ. ಜೀವಾಮೃತ ಘಟಕ ಮಾಡಿ ಆ ಜೀವಾಮೃತ ಅನ್ನು ತಯಾರು ಮಾಡಿ ಗಿಡಗಳಿಗೆ ಬಿಡುವಂತ ಕಾರ್ಯಕ್ರಮ ಇದಂದ್ರೆ ನಮ್ಮ ಜಮೀನು ಅಷ್ಟು ಫರ್ಟೈಲ್ ಇಲ್ಲದಿದ್ದ ಕಾರಣದಿಂದ ಫರ್ಟಿಲಿಟಿ ಹೆಚ್ಚಿಗೆ ಆಗಬೇಕು ಅಂತ ನಾವು ಜೀವಾಮೃತ ಪ್ರಾರಂಭ ಮಾಡಿದ್ವಿ. ಜೀವಾಮೃತವನ್ನು ನಾವು ವಾರಕ್ಕೆ ಒಂದ್ಸರಿ ಎಲ್ಲಾ ಗಿಡಗಳಿಗೆ ಅಥವಾ ತಿಂಗಳಿಗೆ ಒಂದ್ಸರಿ ಹೋಗುವಂಗಾರೆ ಆ ಪ್ರಯತ್ನ ಮಾಡ್ತಿರ್ತೀವಿ. ಆಕಳಿಂದ ನಮಗ್ ಬಹಳ ಉಪಯೋಗ ಆಗ್ಯದ. ಆಮೇಲೆ ನಮಗ ಕೆಲಸ ಮಾಡುವಂತವ್ರು ಏನಿದಾರ ಅವರು ಬಹಳ ಆನೆಸ್ಟ್ ಇದ್ದಿದ್ದಲ್ಲಿಂದ ಅಲ್ಲಿ ಸರಿಯಾಗಿ ಕೆಲಸ ನಡೆದ. ಅಗ್ರಿಕಲ್ಚರ್ ಲೇಬರ್ದೇ ದೊಡ್ಡ ಪ್ರಾಬ್ಲಮ್, ಪರವಾಗಿಲ್ಲ ನಮಗೆ ಅಂತ ತೊಂದರೆ ಇಲ್ಲ. ನೀರಿಂದ ತೊಂದರೆ ಇಲ್ಲ. ನಮ್ದು ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಡ್ರಿಪ್ ಇರಿಗೇಷನ್ ಮಾಡಿ ಪೈಪ್ ಲೈನ್ಸ್ ಡ್ರಿಪ್ ಎಲ್ಲ ಜೈನ್ ಅಂತ ಒಂದೇನು ಕಂಪನಿ ಇಲ್ಲ ಅವ್ರ ಕಡೆಯಿಂದ ತಗೊಂಡು ಡ್ರಿಪ್ ಇರಿಗೇಷನ್ ಪ್ಲಾನ್ ಮಾಡಿ ಡ್ರಿಪ್ ಮಾಡಿದೀವಿ. ನೀರಾವರಿ ಸಲುವಾಗಿ ಒಂದು ಬೋರ್ವೆಲ್ಲು ಒಂದು ವೆಲ್ ಇದೆ, ಹಿಂದ್ಗಡೆ ಒಂದು ಸ್ಟ್ರೀಮ್ ಹರಿತದ, ಹಳ್ಳ ಹರಿತ, ಆ ಹಳ್ಳಕ್ಕೆ ಹತ್ತೆ ನಾವು ಫಾರೆಸ್ಟ್ರಿ ಮಾಡಿದೀವಿ. ಹಿಂಗೇನು ದೊಡ್ಡ ಗಿಡಗಳಿಗೆ ನೀರಿನ ತೊಂದರೆ ಆಗಬಾರ್ದಂತ ಅದನ್ನ ಮಾಡಿದ. ಆ ಫಾರೆಸ್ಟ್ನು ಬಹಳ ಸುಂದರವಾಗಿ ಡೆವಲಪ್ ಈಗ ಆಗ್ಲಿಕ್ಕತ್ತದ. ಅಂದ್ರೆ ಬಹಳಷ್ಟು ಮಟ್ಟಿಗೆ ನಾನು ಏನ್ ಅನ್ಕೊಂಡೀನಿ ಅದ ಕನಸು ನನಸ ಆಗ್ಲಿಕ್ಕತ್ತದ. ಇನ್ ಇನ್ಕಮ್ ವಿಷಯಕ್ಕೆ ಬಂದ್ರೆ ನಾವೊಂದಿಷ್ಟು ಕೊಬ್ಬನು ಹಾಕಿವಿ ಅಂದ್ರೆ ಸಸ್ಟೈನ್ ಆಗ್ಬೇಕು. ಬರೇ ನಾವು 3 ವರ್ಷಕ್ಕೆ 4 ವರ್ಷಕ್ಕೆ ಬರುವಂತ ಹಾರ್ಟಿಕಲ್ಚರ್ ಕ್ರಾಪ್ ಆದ್ರೆ ಆಗುದಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಕಬ್ಬು ಹಾಕಿವಿ. ಆಮೇಲೆ ಉಳಿದದ್ದೆಲ್ಲಾನು ನಮಗ್ ಮನೆ ಬೇಕಾಗುವಂತ ಎಲ್ಲಾನು ಹಾಕಿವಿ. ಒಂದಿಷ್ಟು ವೆಜಿಟೇಬಲ್ಸು ಹಾಕಿವಿ. ಹಿಂಗಾಗಿ ದಿನನಿತ್ಯಕ್ಕೆ ಏನ್ ನಮ್ಗೆ ಖರ್ಚಾಗಿರ್ತದ ಅದನ್ನು ನಮ್ಗೆ ದುಡ್ಡು ಬರಲಿ ಅಂತ ಮಾಡಿದ್ದ. ಅಂದ್ರೆ ನಿತ್ಯನೂ ನಿಮಗ ಆದಾಯ ಬರುವಂತಹ ವ್ಯವಸ್ಥೆ, ಆಮೇಲೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಗಂಗೆ ಮಾಡ್ಕೊಂಡಿರಿ. ಅದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಪರಿಸರಕ್ಕೆ ಏನು ಪೂರಕವಾದಂತಹ ಒಂದು ಕೃಷಿ ಅದ ಮಾಡಿ ಅದನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ತಾವು ಮಾಡಿದೆ. ಸತ್ಯ ಸತ್ಯ. ಈಗ ತಾವು ಅರಣ್ಯ ಕೃಷಿಯನ್ನು ಅಭಿವೃದ್ಧಿ ಮಾಡಿದ್ದೀರಲ್ಲ, ಅಲ್ಲಿ ಸಾಕಷ್ಟು ಪ್ರಭೇದಗಳನ್ನ ತಾವು ಬೆಳೆದಿದ್ದೀರಿ. ಯಾವ ರೀತಿ ಅರಣ್ಯ ಇಲಾಖೆಯವರು ನಿಮಗೆ ಸಪೋರ್ಟ್ ಮಾಡಿದ್ರು, ಏನೇನು ಅದಾವ ಈಗ ಅವುಗಳ ಏಜ್ ಏನದ ಎಲ್ಲಾ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಿ. ಗಂಧದ ಗಿಡ ಏನ್ ನಾವು ಹಾಕಿದಿವಲ್ಲ ಎರಡು ನಮ್ ಕಡೆ, ಅದು ಒಂದು ರಕ್ತ ಚಂದನ ಅಂತಿರಲ್ಲ ಅದನ್ನು ಅದ, ಒಂದು ಯೂಶುವಲ್ ನಮ್ದು ಚಂದನ ಗಿಡನೂ ಅದ, ಸ್ಯಾಂಡಲ್ವುಡ್ ಅಂತೀವಿ ಅದನ್ನು. ಈ ಸ್ಯಾಂಡ್ಲುಗ್ ಮುಖ್ಯವಾಗಿ ಏನಂತ ಒಂದು ಹೋಸ್ಟ್ ಟ್ರೀ ಬೇಕ್ರಿ. ಅದು ಹೋಸ್ಟ್ ಟ್ರೀ ಇಲ್ಲದ್ರೆ ಬೆಳೆಯುದಿಲ್ಲ. ಅದನ್ನ ನಾವು ಹೋಸ್ಟ್ ಟ್ರೀ ಸ್ಪೆಷಲ್ ಆಗಿ ನಮ್ದು ಅರ್ವಿ ಅವರು ಸಪ್ಲೈ ಮಾಡಿದ್ರು. ಆಮೇಲೆ ನಾವು ಸಾದಾ ತೊಗರಿ ಹಾಕೋದನ್ನು ಅದರಲ್ಲಿಂದನು ಹೋಸ್ಟ್ ಟ್ರೀ ಅದನ್ನ ಬಳಸ್ಕೊಂಡು ಈಗ ಗಂಧದ ಗಿಡನೂ ಚಲೋ ಬಂದಾವ, ನಮ್ಮ ಮಹಾಗುನಿ ಚಲೋ ಬಂದಾವ, ಆಮೇಲೆ ಬ್ಯಾಂಬೂ ಚಲೋ ಬಂದದ. ಅದ್ರಾಗ ನಮ್ಗ ಮುಖ್ಯವಾಗಿ ಏನಾಗ್ತದ ಅಂದ್ರೆ ಯಾವಾಗ ಗಂಧದ ಗಿಡ ಹೋಸ್ಟ್ ಟ್ರೀ ಸಾಯ್ತು ಅದಕ್ಕೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಗಂಧದ ಗಿಡನು ಸತ್ತು ಹೋಗ್ತದ. ಅದಕ್ಕೆ 3-4 ವರ್ಷ ಎಲ್ಲ ಬಹಳಷ್ಟು ನಾವು ಕಾಯ್ಬೇಕಾಗ್ತದೆ ಗಂಧದ ಗಿಡಕ್ಕೆ. ಕಳ್ತನದ ಏನು ಹೆದರಿಕಿಲ್ಲ, ಯಾಕಂದ್ರೆ ಸೋಲಾರ್ ಫೆನ್ಸಿಂಗ್ ಹಾಕಿವಿ. ಈಗ ಸದ್ಯಕ್ಕೆ ಏನು ಗಂಧದ ಗಿಡ ಅಂತಂದ್ರೆ ಅಷ್ಟು ಏಜ್ ಆಗಿಲ್ಲ, ಏಜ್ ಆಗಿಲ್ಲ, ಎಲ್ಲ 2-3 ವರ್ಷದವ. ಇನ್ನು ನಮಗ 10 ವರ್ಷ ಆದ್ಮೇಲೆ ಮುಂದಿಂದ ವಿಚಾರ. ಈಗ ನಾವು ಗಂಧದ ಗಿಡ ಬೆಳೆದಂತವರ ಅನುಭವಗಳನ್ನ ಕೇಳಿದ್ರ ಇಂಥ ಒಂದು ಸಮಸ್ಯೆಗಳನ್ನ ಅವ್ರು ಹೇಳ್ತಾ ಇರ್ತಾರೆ. ಕಳ್ಳತನದ ಸಮಸ್ಯೆ ಆಗುತ್ತದೆ, ಅದನ್ನ ಕಾಯೋದು ಬಹಳ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಕೆಲವು ರೈತರ ಕಡೆ ನಾವು ಕೇಳಿದ್ದೀವಿ. ನಿಮಗ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಂತಹ ಸಮಸ್ಯೆಗಳು ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಿಶ್ವಾಸ ಅದಂತೆ. ಇಂಥ ಒಂದು ಪ್ಲಾನ್ ಮಾಡಬೇಕಾಯ್ತಪ್ಪ ಅಂತಂದ್ರೆ ಈಗ ನಾವು ಪರಿಸರದ್ದು ಕೂಡ ಪ್ಲಾನ್ ಮಾಡಬೇಕಾಗ್ತದ. ಈ ಗಂಧದ ಗಿಡ ಅನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ನಾ ತಮಗ್ ಹೇಳಿದಂಗ ನಮ್ಗೆ ಎಲ್ಲಿಂದ ಕಳತನ ಆಗಬಹುದು ಅಂತ ನಮಗೇನು ವಿಚಾರದಲ್ಲ ಅಲ್ಲಿ ನಾವು ಏನ್ ಮಾಡಿದ್ವಿ, ಮೊದ್ಲ 2 ತರದ ಫೆನ್ಸಿಂಗ್ ಮಾಡಿದ್ವಿ. ಅದಾದ ಮೇಲೆ ನಡುವ ಒಂದು ಫೆನ್ಸಿಂಗ್ ಮಾಡಿವಿ ನಾವು, ಅಂದ್ರೆ ಈ ಬ್ಯಾಂಬೂ ಹಾಕಿವಿ. ಬ್ಯಾಂಬೂ ಅಂದ್ರೆ ಮುಳ್ಳಿನ ಬ್ಯಾಂಬೂ ಬರ್ತಲ್ಲ, ದಟ್ಟವಾಗಿ ಹಾಕಿವಿ. ಅದಾದ್ಮೇಲೆ ಸೋಲಾರ್ ಫೆನ್ಸಿಂಗ್ ಬರ್ತದೆ. ಹಿಂಗಾಗಿ ಒಳಗಡೆ ಬರೋದು ಸಹಜವಾಗಿ ತೊಂದರೆ ಆಗ್ತದೆ. ಎರಡನೇದೇನದ, ನಾವು ಎಲ್ಲಾ ಕಡೆ CCTV ಕ್ಯಾಮ್ರಾಸ್ ಹಾಕಿವಿ. ಇದನ್ನೆಲ್ಲಾನು ಮೀರಿ ಬಹಳಷ್ಟು ಕಡೆ ಕಳತನ ಆಗ್ತದೆ ಅಂದ್ರೆ ಆ ಕಳತನ ಮಾಡೋರಿಗೆ ಸ್ವಲ್ಪ ಹೆದರಿಕೆ ಬರ್ತದೆ ಎಲ್ಲ ಅದಂತ. ಮತ್ತೆ ನಮ್ ಕಡೆ ಡಾಬರ್ಮನ್ ನಾಯಿಗಳು ಒಂದೆರಡು, ಸೊ ನಾಯಿಗಳು ಸಾಕಿವಿ. ಆದಷ್ಟು ಪ್ರೊಟೆಕ್ಷನ್ ಮಾಡಿಕೊಂಡು ಎಷ್ಟು ಆಗ್ತದೆ ಎಷ್ಟು ನಾವು ಯೋಜನೆ ಮಾಡಬಹುದು ಅಷ್ಟೆಲ್ಲ ಮಾಡಿ. ಆದ್ರೂ ಕೂಡ ಈಗ ಇಂಥ ಒಂದು ಏನು ಘಟನೆಗಳಿರ್ತಾವಲ್ಲ ಅವುಗಳನ್ನ ನಾವು ನಿರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ತಾವೆಲ್ಲ ಪ್ಲಾನ್ ಗಳನ್ನ ಮಾಡಿದ್ದೀರಿ. ಇಂಥ ಅರಣ್ಯ ಸ್ಪೀಶೀಸ್ ಬೆಳಿಬೇಕು ಅಂತ ಹೇಳಿ ಮತ್ತೆ ಇದರ ಮಾರ್ಕೆಟಿಂಗ್ ಬಗ್ಗೆ ಯಾವ ರೀತಿಯಾದಂತಹ ಒಂದು ವಿಚಾರ ಅದ, ಯಾವ ರೀತಿಯಾದಂತಹ ಒಂದು ಪ್ಲಾನ್ ಅದ ಅಂತ. ಇದು ಎಕೋ ಫಾರೆಸ್ಟ್ ಮಾಡ್ಬೇಕಂತ, ಇದರಲ್ಲಿ ದುಡ್ಡು ಮಾಡ್ಬೇಕಂಬ ವಿಚಾರ ಇಲ್ಲ. ನಾನು 3-4 ಎಕರೆ ಅಲ್ಲ, ಅದು ಫಾರೆಸ್ಟ್ ಇರಲಿಲ್ಲ ಏನ್ ತೊಂದರೆ. ಅದಕ್ಕೆ ನಾನು ಬರೇ ಅದನ್ನ ಬೆಳೆಸಬೇಕು ಅಂತ ಅಷ್ಟೇ ವಿಚಾರ ಮಾಡೀನಿ. ಅದನ್ನ ಮುಂದೆ ಮಾರಿ ಅದನ್ನ ಗಳಿಸ್ಬೇಕಂತ ಏನು ವಿಚಾರ. ಬಹಳ ಸಂತೋಷ, ಬಹಳ ಸಂತೋಷ. ಒಂದು ಮಾದರಿ ವಿಚಾರ ಇದೆ ತಾವು ಹೇಳ್ತಾ ಇದ್ದೀರಿ. ಯಾಕಂತಂದ್ರೆ ಈಗ ಏನೇ ನಾವು ಉದ್ಯಮ ಮಾಡಿದ್ರು ಕೃಷಿ ಒಳಗೆ ಸಹಿತ ಅದನ್ನ ನಾವು ಮಾರಾಟದ ದೃಷ್ಟಿಯಿಂದ ಮಾಡುವಂತಹ ಸಂದರ್ಭ ನೋಡ್ತಾ ಇದ್ದೀವಿ. ಈ ಒಂದು ಗಿಡದಿಂದ ನಮಗೆ ಮುಂದಿನ 10 ವರ್ಷಗಳಲ್ಲಿ ಎಷ್ಟು ಆದಾಯ ಬರಬಹುದು, ಎಷ್ಟು ಲಾಭ ಬರಬಹುದು ಅಂತ ಹೇಳಿ ಅದನ್ನು ಮೀರಿ ನೀವು ವಾತಾವರಣಕ್ಕೆ ಏನು ಸಪೋರ್ಟ್ ಮಾಡಿ ವಾತಾವರಣ ಸ್ವಚ್ಛವಾಗಿ ಉಳಿಬೇಕು, ಸಮತೋಲಿತವಾಗಿ ಉಳಿಬೇಕು ಅನ್ನುವಂತಹ ಏನು ವಿಚಾರ ಇಟ್ಟುಕೊಂಡಿದ್ದೀರಿ, ಅದು ಬಹುಶಃ ಎಲ್ಲರಿಗೂ ಅದು ಮಾದರಿಯಾಗುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳ್ಬೋದು. ಉಳಿದಂತೆ ಈಗೇನು ತಮ್ಮಲ್ಲಿ ಹಣ್ಣಿನ ಗಿಡಗಳದಾವ, ಅವುಗಳ ಒಂದು ಉತ್ಪನ್ನದ ಮಾರಾಟ ಆಯ್ತು ಅಥವಾ ಸಂಸ್ಕರಣೆ ಆಯ್ತು, ಇದ್ರ ಬಗ್ಗೆ ಏನಾದರೂ ವಿಚಾರಗಳದಾವ? ಈಗ ಹಣ್ಣಿನ ಮಾರ್ಕೆಟ್ ಅಂತಂದ್ರ ತಮಗೆ ಗೊತ್ತಿದ್ದಂಗ ನಾವು ಒಳ್ಳೆ ಬೆಲೆ ಬರಬೇಕು ಅಂತಂದ್ರೆ ಒಂದ್ ಬಿಗ್ ಬಾಸ್ಕೆಟ್ ಜೆಪ್ಟೊ ಅಥವಾ ಟಾಟಾದವ್ರದ್ದು ಏನ್ ಬಿಗ್ ಬಾಸ್ಕೆಟ್ ಅದ ಅವ್ರ ಜೊತೆ ಟೈ ಅಪ್ ಮಾಡ್ಕೋಬೇಕು. ಹಿಂಗಾಗಿ ನಾವು ಜೆಪ್ಟೊ ಮತ್ತ ಬಿಗ್ ಬಾಸ್ಕೆಟ್ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿವಿ. ಆಮೇಲೆ ನನಗ ಎಫ್ ಎಸ್ ಎಸ್ ಐದು ಒಂದು ಲೈಸೆನ್ಸ್ ಅದ ನನ್ನ ಪ್ರಾಡಕ್ಟ್ಸ್ ಅನ್ನ ನಾನು ಮುಂದೆ ಪ್ಯಾಕ್ ಮಾಡಿ ಮಾರ್ಲಿಕ್ಕೆ ಅಂತ. ಕಮರ್ಷಿಯಲ್ ಆಗಿ ಇನ್ನು ನನಗ ಈ ವರ್ಷ ಬಂದಿಲ್ಲ, ಇನ್ನು ಮುಂದಿನ ವರ್ಷ ಹಿಡಿದು ನಾ ಕಮರ್ಷಿಯಲಿ ಅದನ್ನ ಎಕ್ಸ್ಪ್ಲೋಯ್ಟ್ ಮಾಡುವಂತದ್ದು ಅದ. ಅದಕ್ಕೆ ನನಗೆ ಏನೇನು ಪೂರ್ವ ತಯಾರಿ ಬೇಕು ಅದನ್ನೆಲ್ಲ ಮಾಡ್ಕೊಂಡಿನಿ ನಾನು. ಅಡ್ಡಿಲ್ಲ, ಈಗ ಬೇರೆ ಬೇರೆ ಕಂಪನಿಗಳು ಅವುಗಳನ್ನ ನಾವು ಇನ್ವೈಟ್ ಮಾಡಬೇಕು ಅಂತಂದಾಗ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ವಿಶ್ವಾಸ ಕೂಡ ಇರಬೇಕು ಮತ್ತು ಒಳ್ಳೆ ಗುಣಮಟ್ಟದ ಒಂದು ಉತ್ಪನ್ನ ತಯಾರಾಗಬೇಕು. ನಮ್ಮಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ತಾವು. ಈಗ ಮಾವಿನ ಹಣ್ಣೆ ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ್ಳೋಣ ಅಥವಾ ಸೀಬೆ ಹಣ್ಣು ಬೆಳೆದಿರಿ ಅಂತ ಹೇಳಿ ತಿಳ್ಕೊಳ್ಳೋಣ, ಯಾವ ರೀತಿಯಾದಂತಹ ಉತ್ಪನ್ನ ತಮ್ಮಲ್ಲಿ ಬರ್ತಾ ಇದೆ? ನಮ್ ಕಡೆ ಈಗ ಉತ್ಪನ್ನ ಈಗ ಬಂದಿದ್ ಮಾತ್ರ ಅತಿ ಉತ್ತಮ ಅದ. ಯಾಕಂದ್ರೆ ಬಿಗ್ ಬಾಸ್ಕೆಟ್ ನವರದು ಅವರಲ್ಲಿ ಒಬ್ಬ ಕೃಷಿ ಪದವೀಧರ ಇರ್ತಾರ, ಅವರೇ ಬಂದು ನೋಡ್ತಾರ, ನೋಡಿದಾರ ಆ ಪ್ರಾಡಕ್ಟ್ ತಗೊಂಡು ಹೋಗಿ ತಮ್ಮ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಈಗ ಸೀಬೆ ಹಣ್ಣದ ಸ್ಪೆಷಲಿ ಅದ್ ನೋಡಿದ್ಮೇಲೆ ಅವ್ರ ಏನಂದ್ರು ಅಂದ್ರೆ ಇದು ನಮಗ್ ಕೊಡುವಂಗ ಯೋಗ್ಯ ಅದ, ಇದ್ರಾಗ ಏನು ತೊಂದರೆ ಇಲ್ಲ, ನಾವು ತಗೋತೀವಿ ಅಂದ. ಇದೇನು ಹುಮ್ನಾಬಾದ್ ನಲ್ಲಿ ನಮ್ ಬಿಗ್ ಬಾಸ್ಕೆಟ್ ಬಂದದ, ಈಗ ಅವ್ರದ್ದು ಕಲೆಕ್ಷನ್ ಸೆಂಟರ್ ಅದ. ಸೊ ಅದು ನಮಗೊಂದು 40 ಕಿಲೋಮೀಟರ್ ಆಗ್ತದ, ಅಂತ ದೂರ ಅಂತ ಅಲ್ಲ, ನಾವು ಅಲ್ಲಿ ಕೊಡಬಹುದು ಹೋಗಿ, ಅದು ಅನುಕೂಲ ಅದ ನಮಗೆ. ಸೊ ನಮ್ ಪ್ರಾಡಕ್ಟ್ ಚಲೋ ಅದ. ಅಡ್ಡಿಲ್ಲ, ಈಗ ಒಂದು ವರ್ಷಕ್ಕೆ ತಾವು ಒಂದು ಮಾವಿನ ಗಿಡಗಳಿಂದ ಎಷ್ಟು ಇಳುವರಿ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಥವಾ ಪೇರ್ಲ ಹಣ್ಣಿನಿಂದ ಎಷ್ಟು ಇಳುವರಿ ಬರಬಹುದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಿ, ಏನ್ ಹಣ್ಣಿನ ಗಿಡಗಳಾದವ ಅವುಗಳಿಂದ ಯಾವ ರೀತಿಯಾದಂತಹ ಒಂದು ಇಳುವರಿ ತಮಗೆ ಬರಬಹುದು ಮತ್ತೆ ಅದನ್ನ ಸಾಗಿಸೋದಕ್ಕೆ ಮಾರ್ಕೆಟ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ? ಈಗ ನಾವು ಸೀಬೆ ಹಣ್ಣದೇ ತಗೊಂಡು, ಮಾವಿನ ಹಣ್ಣು ಗಿಡಗಳು ನನ್ನ ಕಡೆ ಬಹಳ ಇಲ್ಲ, ಸ್ವಲ್ಪ ಅವ. ಆಮೇಲೆ ಈ ಸೀಬೆ ಹಣ್ಣು ತಗೊಂಡ್ರೆ ನನ್ನ ಕಡೆ ಆಲ್ಮೋಸ್ಟ್ 2,500 ಗಿಡಗಳು. 2,500 ಗಿಡಗಳು ಅಂದ್ರೆ ನನಗೊಂದು 5 ಟನ್ ಉತ್ಪನ್ನ ಬರಬಹುದು ವರ್ಷದಾಗ 2 ಸರಿ ಬರ್ತದ. 5 ಟನ್ ಉತ್ಪನ್ನ ಬಂದಾಗ ನನಗ ಬಹಳ ಮಂದಿ ಹೇಳ್ತಾರೆ 50-60 ಅಂತ, ಆ ಪ್ರೈಸ್ ಅಥವಾ ಇದು ನಮಗೆ ಸಿಗೋದಿಲ್ಲ. ರೈತರಿಗೆ 35-50 ಸಿಗ್ತದೆ. 50 ಸಿಕ್ಕನು ನನಗೆ 2.5-3 ಲಕ್ಷ ಸಿಗ್ತದೆ, ಇದು ಒಂದ್ ಇದ್ರಾಗ. ಆಮೇಲೆ 2 ಸರಿ ಬರೋದ್ರಿಂದ 6 ಲಕ್ಷ ಬರುತ್ತೆ. ಇದ್ರಾಗ ನಾನು ಖರ್ಚು ಮಾಡೋದು ಏನು ಅಂತಂದ್ರೆ ನೀರೇ ಬಿಡ್ತೀವಿ, ಆಮೇಲೆ ನನ್ನ ಕಡೆ ಇರುವಂತ ಸಾವಯವ ಗೊಬ್ಬರ ಏನದ, ಆಮೇಲೆ ಜೀವಾಮೃತ ಏನದ ಅದನ್ನ ಬಿಡ್ತೀನಿ, ಆಮೇಲೆ ಅದರಲಿಂದೇ ತಯಾರಾಗುವಂತ ಕೆಮಿಕಲ್ಸ್ ಏನು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತ ಈ ಆರ್ಗ್ಯಾನಿಕ್ ಫಾರ್ಮ್ ಮಾಡೋಂತ ರೈತರೇನಲ್ಲ ಅವ್ರಲಿಂದ ಕೇಳಿಕೊಂಡು ನಾವು ಏನ್ ಪೆಸ್ಟಿಸೈಡ್ ತಯಾರು ಮಾಡಿ ಅದನ್ನು ಉಪಯೋಗ ಮಾಡ್ತೀವಿ. ಅದನ್ನು ಲೋಕಲಿ ಅವೈಲೇಬಲ್ ಅಂದ್ರೆ ನಮ್ ಫಾರ್ಮ್ನಾಗೆ ಸಿಗ್ತದೆ, ಈ ಬೇವಿನ ಎಲೆ ಏನ್ರಿ ಅವೆಲ್ಲಾನು ನಮ್ಗೆ ಅಲ್ಲೇ ಸಿಗುವಂತದ್ದು. ಬೇವಿನ ಗಿಡಗಳು ನಮ್ ಕಡೆ ಸಾಕಷ್ಟು ಇದರಿಂದ ಅದು ಬೇರೆ ಕಡೆ ತಗೊಂಡ್ಬರುವಂತದ್ದು ಅವಶ್ಯಕತೆ ಇಲ್ಲ. ಸೊ ಹಿಂಗಾಗಿ ನಮಗ ಅದು ಅನುಕೂಲ ಅದ. ಅಂದ್ರೆ ಏನು ನೀವು ಕೃಷಿಗೆ ಖರ್ಚು ಮಾಡುವಂತದ್ದು ಬಹಳ ಕಡಿಮೆ ಅಂತ ಹೇಳಿ ಅನ್ನುವಂತದ್ದು ವಿಚಾರ ಹೇಳ್ತಾರೆ. ಕಡಿಮೆ ಅದ, ಯಾಕಂತಂದ್ರೆ ಈಗ ಕೆಮಿಕಲ್ಸ್ ಅಂತೂ ತಾವು ಉಪಯೋಗ ಮಾಡಂಗಿಲ್ಲ, ರಸಗೊಬ್ಬರಗಳನ್ನಂತೂ ತಾವು ಉಪಯೋಗ ಮಾಡಂಗಿಲ್ಲ, ರಸಗೊಬ್ಬರನ ಉಪಯೋಗ ಮಾಡಂಗಿಲ್ಲ. ಹಂಗಾದಾಗ ನಿಮ್ಮ ತೋಟದೊಳಗೆ ಏನ್ ಸಗಣಿ ಸಿಗ್ತದ ಅದನ್ನೇ ಗೊಬ್ಬರ ಆಗಿ ತಾವು ಪರಿವರ್ತನೆ ಮಾಡ್ತಾ ಇದ್ರಿ, ಅದನ್ನು ಉಪಯೋಗ ಮಾಡ್ಕೊಳ್ತಾ. ಆಮೇಲೆ ಏನ್ ಸಿಗ್ತದಲ್ಲ ನಿಮ್ ಎಲೆಗಳು ಎಲ್ಲಾನೇ ದಂಟು ಎಲ್ಲಾನು ಉಪಯೋಗ ಆಗ್ತದೆ. ಇಂತಾದ್ರು ನಮ್ಮ ಹೊಲದಲ್ಲಿ ಬಿದ್ದಿದ್ದು ಫಾರ್ಮ್ನಲ್ಲಿ ಬಿದ್ದಿದ್ದು ಕೆಳಗಡೆ ಏನ್ ನೀವು ತ್ಯಾಜ್ಯ ಅಂತಿರಲ್ಲ ಅದು ಎಲ್ಲಾನು ಪೂರ್ಣ ಉಪಯೋಗ ಆಗ್ತದೆ, ಅದು ಎಲ್ಲಾನು ಗೊಬ್ಬರ ಆಗ್ತದೆ. ನಮ್ಮ ಎರೆಹುಳಗಳು ಸಾಕ್ತೀವಿ ನಾವು, ಆ ಎರೆಹುಳನು ಎಲ್ಲಾನು ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತದೆ. ಅಂದ್ರೆ ಈಗ ಎರೆ ಗೊಬ್ಬರ ಸಾಕಷ್ಟು ಪ್ರಮಾಣದೊಳಗೆ ತಾವು ತಯಾರು ಮಾಡ್ತಾ ಇದ್ದೀರಿ? ಹೌದೌದು. ಎಷ್ಟು ತಯಾರಾಗ್ತದೆ ಒಂದ್ ವರ್ಷಕ್ಕೆ? ಒಂದ್ ವರ್ಷಕ್ಕಂದ್ರೆ ಇದು 3 ತಿಂಗಳಿಗೆ ಒಂದ್ ಸರಿ ಆಗ್ತದೆ, ನಾವು ಅದು ಶೆಡ್ ಮಾಡಿವಿ. ಸೊ ಅದು 2-3 ಟನ್ ಅಂದ್ರೂ ನಮಗೊಂದ್ ಸ್ವಲ್ಪ 12 ಟನ್ ತನ ನಾವು ತೆಗಿತೀವಿ. ಮತ್ ತಿಪ್ಪಿ ಗೊಬ್ಬರನು ಬೇರೆ ಇರ್ತದ, ಅದನ್ನು ಅದನ್ನು ಕೂಡಿಸಿ ನಾವು ಹಾಕ್ತೀವಿ. ಆಮೇಲೆ ನಾವು ಹಾರ್ಟಿಕಲ್ಚರ್ ಮಾಡೋ ಕಾಲಕ್ಕೆ ನಾವು ಗಿಡಗಿಡಕ್ಕೆ ಹಾಕೋದಿರ್ತದ, ಪೂರ್ಣ ಏನು ಚೆಲ್ಲೋದಿರೋ ಅದನ್ನ, ಹಿಂಗಾಗಿ ಅಲ್ಲಿನೂ ಉಳಿತದ. ಮತ್ ಜೀವಾಮೃತ ಅಡಿಷನಲಿ ಕೊಡ್ತಿರ್ತೀವಲ್ಲ, ಹಿಂಗಾಗಿ ಅದಕ್ಕೆ ಬಹಳ ಬೇಕು ಅಂತೇನಿಲ್ಲ, ಇಷ್ಟಾದ್ರೂ ಸಾಕಾಗ್ತದೆ ನಿಮ್ಗೆ. ಸೇ ಅರೌಂಡ್ 6-7 ಟನ್ ಬಂದ್ರು ನಮಗೆ ಇಡೀ ವರ್ಷಕ್ಕೆ ಅದು ಅನುಕೂಲ ಆಗ್ತದೆ. ಅಡ್ಡಿಲ್ಲ, ಈಗ ತಾವು ಹೇಳಿದ್ರಿ ಶುರು ಮಾಡುವಂತ ಸಂದರ್ಭದೊಳಗ ಮಣ್ಣಿನ ಗುಣಧರ್ಮ ಅಷ್ಟು ಸರಿ ಇರಲಿಲ್ಲ, ಫಲವತ್ತಾಗಿರ್ಲಿಲ್ಲ ಅಂತ ಹೇಳಿ. ಈಗ ತಾವು ಏನು ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ, ಹಿಂಗಾಗಿ ನಿಮ್ಮ ನೆಲದ ಗುಣಮಟ್ಟ ಯಾವ ರೀತಿ ಆಗಿದೆ? ಈಗ ನನ್ನ ಪ್ರಕಾರ ಒಂದ್ 2 ವರ್ಷನಾಗ ನೋಡ್ಬೇಕಾದ್ರ ಬೆಟರ್ ಅದ. ಯಾಕಂದ್ರೆ ನಾವು ಏನೇ ಬೆಳೆದ್ರು ಏನೂ ಬರ್ತಿದ್ದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅಂದ್ರೆ ಪಿ ಎಚ್ ಲೆವೆಲ್ ಒಂದ್ ಪ್ರಾಪರ್ಟಿದಾಗ ಒಂದ್ ಲ್ಯಾಂಡ್ನಾಗ ಒಂದ್ 4 ಎಕರೆದಾಗ ಬಹಳ ಹೆಚ್ಚಿದ್ದ ಕಾರಣದಿಂದ ನಮಗೇನಾಯ್ತು ಅಂತಂದ್ರೆ ಈಗ ಕೆವಿಕೆಲಿಂದ ನಾವು ಕೇಳಿದಾಗ ಅಂದ್ರು ಇಲ್ರಿ ನೀವು ಡಯಾಂಚ ಅಥವಾ ಸೆಣಬು ಹಾಕ್ರಿ, ಹಾಕಿ ಹೊಡೀರಿ ಇದು ಒಂದೇದ್ದು, ಆಮೇಲೆ ಜಿಪ್ಸಮ್ ಉಪಯೋಗ ಮಾಡ್ರಿ, ಜಿಪ್ಸಮ್ ಬಿತ್ತ ಕಾಲಕ್ಕೆ ಹಾಕ್ರಿ, ಅದ ಹಾಕೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ಅದ್ರ ಪಿ ಎಚ್ ಲೆವೆಲ್ ನಿಮ್ಗೆ ಎಷ್ಟು ಬೇಕೋ ಆ ಲೆವೆಲ್ಗೆ ಬರ್ತದ. ಮುಂದೆ ನೀವು ಯಾವ್ದು ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ನಾವು ಕಬ್ಬು ಹಾಕಿವಿ ಈಗ ಸದ್ಯಕ್ಕೆ, ಅದ್ರಲ್ಲಿಂದ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಅದ್ರ ಪ್ರಕಾರ ಹಾಕಿದಾಗ ಕಬ್ಬು ಈಗ ಬಹಳ ಚಲೋ ಬಂದದ್ ನಮ್ಗೆ. ಈಗ ಇಷ್ಟು ದೊಡ್ಡ ಕ್ಷೇತ್ರವನ್ನ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ, ಯಾರ್ಯಾರಿದ್ದಾರೆ ನಿಮ್ ಜೊತೆಗೆ? ಅಲ್ಲ, ನಮ್ ತಂದೆ ತಾಯಿ ಆಶೀರ್ವಾದ ಅದನ್ನೇ ಅದ, ನಮ್ಮ ಅಕ್ಕಣ್ಣನು ಆಶೀರ್ವಾದ ಮಾಡ್ತಾರ ಅವರಿಬ್ರು ಅವ್ರ ನನ್ಗೆ. ನನ್ನ ಮಕ್ಕಳು ಸೊಸೆಂದ್ರು ಮೊಮ್ಮಕ್ಕಳು ಎಲ್ಲಾರು ನನ್ನ ಜೊತೆ ಇದಾರೆ, ನನ್ನ ಹೆಂಡತಿ ಸ್ಪೆಷಲಿ. ಅದಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ ಚಿಂಚೋಳಿ ಬ್ರಾಂಚ್ ಅದ, ಬಹಳ ಮಂದಿ ಅಂತಾರೆ ಬ್ಯಾಂಕಿಗೆ ಹೋದ್ರೆ ಬಹಳ ಹೊತ್ತು, ನಾವೊಂದೇನೋ ಒಂದ್ 10 ನಿಮಿಷದ ನೆನಪಿದ್ದು ನೆನಪಿಲ್ಲ ನನಗಲ್ಲಿ. ಅವರು ನನಗೆ ಸಾಕಷ್ಟು ಲೋನ್ ಕೊಟ್ಟಿದ್ದಾರೆ, ಅದ್ರಾಗೇನು ಸಂಶಯ ಇಲ್ಲ. ಮತ್ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕನಾಗಿ ಒಂದು 35 ವರ್ಷದಿಂದ ಅವ್ರ ಕಸ್ಟಮರ್ ಇದ್ದೀನಿ, ಒಂದಿನೂ ನನ್ನ ಅಕೌಂಟ್ NPA ಆಗಿಲ್ಲ, NPA ಆಗ್ಲಿಕ್ಕೆ ಕೊಟ್ಟಿಲ್ಲ ನಾನು, ಯಾಕಂದ್ರೆ ಸ್ವತಃ ಬ್ಯಾಂಕರ್ ಆಗಿ ನನಗೆ ಅರ್ಥ ಆಗ್ತದೆ. ಸೊ ಅಕೌಂಟ್ ಚೆನ್ನಾಗಿದ್ದಲ್ಲಿ ನಾನು ಎಷ್ಟೇ ಕೇಳಿದ್ನು ನನಗೆ ಇಷ್ಟು ಬೇಕಾಗ್ತಂದ್ರೆ ಅಷ್ಟು ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಲ್ಲಿದ್ದ ಆಫೀಸರ್ಸ್ ಸುದ್ದಾನು ಯಾರ್ಯಾರು ನಮ್ಗೆ ಸಹಾಯ ಮಾಡಿದಾರೆ ಮೊದ್ಲ, ಈಗನು ಯಾರಿದ್ದಾರೆ ಅವರೆಲ್ಲಾರು. ಅಂದ್ರೆ ನೀವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ನನ್ನ ಪೆನ್ಷನ್ ಫಂಡ್ಸ್ ಬಂದಿದ್ದು ಹಾಕಿದ್ದೀನಿ, ನನ್ನ ಮಕ್ಕಳು ಪಾಪ ಸಹಾಯ ಮಾಡಿದಾರೆ ಹಾಕಿದಾರೆ ಅವರು. ಸೊ ಹೀಗಾಗಿ ನಮ್ ಕಡೆ ಎಲ್ಲಾನೇ ಅದ, ಟ್ರ್ಯಾಕ್ಟರ್ ಅವ, ಆಮೇಲೆ ಕೃಷಿ ಏನೇನ್ ಬೇಕು ಎಲ್ಲಾನೇ ಅವ. ನಾವೀಗ ಸ್ಪ್ರಿಂಕ್ಲರ್ ಮಾಡಬೇಕು ಅಂತಂದ್ರೆ ನೀವು ಟ್ರ್ಯಾಕ್ಟರ್ಗೆ ಒಂದು ಸ್ಪ್ರಿಂಕ್ಲರ್ ಟೈಪ್ ಹಚ್ಚಿರ್ತೀರಿ ಡ್ರಮ್ ಹಚ್ಚಿ, ಅದೂ ಇದೆ ನಮ್ ಕಡೆ ಎಲ್ಲಾ ಸಾಧನಗಳು. ವೀಡ್ ರಿಮೂವರ್ ಅದ, ಅದಂತಾನೆ ಹೋಗುವಂತ ವೀಡ್ ರಿಮೂವರ್ಸ್ ಅವ. ಸೊ ಅವನ್ನೆಲ್ಲ ಇಟ್ಕೊಂಡಿವಿ ನಾವು. ಅಂದ್ರೆ ಲೇಬರ್ ಅದು ಒಂದು ದೊಡ್ಡ ಸಮಸ್ಯೆ ಇದೆ ಅಗ್ರಿಕಲ್ಚರ್ನ ಸ್ಪೆಷಲಿ. ಅದಕ್ಕೆ ಮೆಕನೈಸೇಷನ್ ಏನಂತೀವಲ್ಲ ಅದನ್ನ ನಾವು ಮಾಡಿದ್ವಿ, ಸಾಕಷ್ಟು ಪ್ರಮಾಣದಾಗ ಮಾಡಿವಿ. ಅಂದ್ರೆ ಸಂಪೂರ್ಣವಾಗಿ ನೀವು ಸ್ವಾವಲಂಬಿಯಾಗಿದ್ದೀರಿ, ಮಾಡಿ ಆತ್ಮನಿರ್ಭರ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಮ ತೋಟದೊಳಗೆ ಸಂಪೂರ್ಣವಾಗಿ ತಾವು ಆತ್ಮನಿರ್ಭರರಿದ್ದೀರಿ. ನಮ್ಮ 3-4 ಶೆಡ್ ಅಲ್ಲಿ ಒಂದ್ ಇದ್ರಾಗ ಕಂಪ್ಯೂಟರ್ ಇಟ್ಟಿವಿ, ಡೈಲಿ ನಾವು ಎಕ್ಸ್ಪೆಂಡಿಚರ್ ಇನ್ಕಮ್ ಏನ್ ಬರ್ತೋ ಅಲ್ಲಿ ಹಾಕ್ತಿವಿ. ಅಲ್ಲಿ ನೀವು ಹೋದ್ರೆ ಅಲ್ಲಿ ಕ್ಯೂ ಆರ್ ಕೋಡ್ ಅದ, ನೀವು ನುಗ್ಗೆಕಾಯಿ ಹಿಡಿದು ಏನೇ ಖರೀದಿ ಮಾಡ್ರಿ, ಖರೀದಿ ಮಾಡಿದ್ರೆ ಪೇಮೆಂಟ್ ಅಲ್ಲೇ ನೀವು ಕ್ಯೂ ಆರ್ ಕೋಡ್ ನೀವು ಯೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡಬಹುದು. ಅಂದ್ರೆ ಹೊಲದೊಳಗೆ ಎಲ್ಲಾನು ಮಾರಾಟ ಮಾಡುವಂತ ವ್ಯವಸ್ಥೆ ಇದೆ, ಆಮೇಲೆ ಮಾರ್ಕೆಟ್ ಗೆ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮತ್ತೆ ಆ ಕ್ಷೇತ್ರದೊಳಗೆ ಯಾರು ಕೆಲಸ ಮಾಡ್ತಾ ಇದಾರೆ ನಿಮಗೆ ರೆಗ್ಯುಲರ್ ಆಗಿ ಕೆಲಸ ಮಾಡೋದು? ಕಾಳುಗಳಿದಾರ ಅಥವಾ ಆಳಿದಾರೆ, ಮತ್ತೆ ನಮಗೆ ಮ್ಯಾನೇಜರ್ ಇದಾನ ಆದಿತ್ಯ ಅಂತ, ಅವನು ಮಾಡ್ತಾನೆ. ಅವರು ಅಜ್ಜಿ ಇದಾರೆ, ಅಜ್ಜಿ ಮತ್ತೆ ಏನ್ ಮೊಮ್ಮಗ ಆದಿತ್ಯ ಏನ್ ಮ್ಯಾನೇಜರ್ ಅಂತೀವಲ್ಲ, ಅವ್ರು ನಮ್ ಜೊತೆ ಇದೀಗ 30 ವರ್ಷ ಆಯ್ತು, ಹೀಗಾಗಿ ಅವ್ರು ಆ ಕೆಲಸ ಮಾಡ್ತಾ ಇದಾರೆ. ನಮ್ ಸೂಪರ್ವಿಷನ್ ಅಂದ್ರೆ ನನಗೆ CCTV ಕ್ಯಾಮ್ರಾ ಇದ್ರೆ ಡೈಲಿ ನಾನು ನೋಡಬಹುದು ಏನ್ ನಡೆದ ಏನ್ ಕೆಲಸ ನಡೆದ ಏನಿಲ್ಲ ಅಂತ. ಮತ್ತೆ ಏನೇ ಸಮಸ್ಯೆ ಇದ್ರೆ KVK ನಾವು ಫೋನ್ ಮಾಡಿದ್ರೆ, ರಾಜು ತೆಗ್ಗಳಿ ಅವ್ರಿ, ವಾಸುದೇವ್ ಅವರಾಗ್ಲಿ, ಅಗ್ರಿಕಲ್ಚರ್ ಕಾಲಮ್ ಮಹಾಂತಿ ಜೋಗಿ ಅವರಾಗ್ಲಿ, ಎಲ್ಲಾರು ಬಹಳ ಸಪೋರ್ಟಿವ್ ಅವರ. ನಿಮ್ಗೆ ಹೇಳಬೇಕು ಅಂತಂದ್ರೆ KVK ಇಷ್ಟೆಲ್ಲ ಕೆಲಸ ಮಾಡ್ತಾ ಅಂತ ಗೊತ್ತಿದ್ದಿಲ್ಲ ನನಗೆ, ಅದ್ಭುತ ಕೆಲಸ ಮಾಡ್ತಾರೆ ಅವ್ರು. ನಮ್ಗೆ ಏನೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಅದ ರಿಸಲ್ಟ್ ಅವರಿಂದ ನೀವು ಪರಿಹಾರ ಸಿಗುತ್ತೆ, ಬಹಳ ಬಹಳ ಅನುಕೂಲ. ಅನಂತ್ ಕೊಳ್ಳೂರವರೇ, ತಮ್ಮ ತೋಟವನ್ನು ನಾನು ಕೂಡ ನೋಡಿನಿ, ಬಹಳ ಸಂತೋಷ ಆಗ್ತದ ತೋಟವನ್ನು ನೋಡಿ. ಅಂತ ಒಂದು ತೋಟ ಏನದ ನಮ್ಮ ರೈತರಿಗೆ, ಆಮೇಲೆ ವಿದ್ಯಾರ್ಥಿಗಳಿಗೆ, ಯುವ ಕೃಷಿಕರಿಗೆ ಒಂದು ದೊಡ್ಡ ಲ್ಯಾಬೊರೇಟರಿ ಅಂತ ಹೇಳಿ ಹೇಳಬಹುದು, ಒಂದು ಪಾಠಶಾಲೆ ಅಂತ ಹೇಳಿ ಹೇಳಬಹುದು. ಸಾಕಷ್ಟು ರೈತರು ಆಮೇಲೆ ವಿದ್ಯಾರ್ಥಿಗಳು ತಮ್ಮ ತೋಟಕ್ಕೆ ಬಂದು ಹೋಗಿ ಮಾಡ್ತಾ ಇರಬಹುದು, ಕೇಳ್ತಾ ಇರಬಹುದು, ನೋಡ್ತಾ ಇರಬಹುದು, ಅವ್ರಿಗೆ ಸಾಕಷ್ಟು ಪಾಠ ಸಿಗ್ತದೆ ಅಲ್ಲಿ. ಹೌದು, ನಿಜ. ಯಾಕಂದ್ರೆ ಬಂದವರೆಲ್ಲಾನು ನಾವು ಮಾಡುವಂತದ್ದೆಲ್ಲಾನು ನೋಡ್ತಾರ, ಆಕಳಿಂದ ನಾವು ಹೆಂಗ ಗೋಮೂತ್ರ ಶೇಖರಣೆ ಮಾಡ್ತೀವಿ ಹಿಡ್ಕೊಂಡು, ಆಕಳನ್ನ ಹೆಂಗ ಸಾಕ್ತೇವೆ ಅಂತ ಹಿಡ್ಕೊಂಡು, ಆಮೇಲೆ ಸಾವಯವ ಕೃಷಿಗೆ ನಾವು ಏನೇನು ಮಾಡಿವಿ ಎಲ್ಲಾನು ಅದನ್ನ ಮುಖ್ಯವಾಗಿ ನೋಡ್ತಾರೆ, ಅದರಲ್ಲಿ ನಮ್ಗೆ ಎಷ್ಟು ಅನುಕೂಲ ಆಗ್ಯದ ಅಂತ ನೋಡ್ತಾರೆ. ನೋಡಿ ಅದನ್ನ ಬಹಳಷ್ಟು ಮಂದಿ ಅಲ್ಲಿ ಅದನ್ನ ಮಾಡ್ಲಿಕ್ಕತ್ತಾರ, ಅದನ್ನ ಆ ರೀತಿಯಾಗಿ ಮಾಡ್ಲಿಕ್ಕತ್ತಾರ. ಸ್ವಲ್ಪ ಪ್ರೇರಣೆ ತಮ್ಮಿಂದ ಆಗ್ಲಿಕ್ಕದ. ಬೇರೆಯವರಿಂದ ಪ್ರೇರಣೆ ತಗೊಂಡಿನಿ. ಈಗ ನಿಮ್ಮ ಒಂದು ಸನ್ನಿವೇಶ ನೋಡಿದ್ರೆ ರೈತರು ಇಲ್ಲ, ಅವ್ರ ಕಡೆ ಸಾಕಷ್ಟು ಸಂಪನ್ಮೂಲ ಅದ, ಅವ್ರು ಮಾಡಬಹುದು, ಆದ್ರೆ ನಮ್ಮಲ್ಲಿ ಈ ಪ್ರಮಾಣದೊಳಗೆ ಈ ತರ ಮಾಡೋದಕ್ಕೆ ಸಾಧ್ಯದ ಏನು ಅನ್ನುವಂತ ಒಂದು ವಿಚಾರ ಕೂಡ ಅವರಿಗೆ ಬರ್ತದೆ. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ತಾವು ಮುಖ್ಯವಾಗಿ ಇದರಲ್ಲಿ ಬರೋದು ಅಂತಂದ್ರೆ ಧನನೇ, ದುಡ್ಡು ಬೇಕು. ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಾಗ ಮಾಡದೆ ನಾವು ಸ್ವಲ್ಪ ಸ್ವಲ್ಪ ಆಗಿ ಮಾಡ್ಕೋತ ಹೋದ್ರೆ ಅನುಕೂಲ ಆಗ್ತದೆ. ಒಂದ್ 4 ಎಕರೆ 5 ಎಕರೆ ಹಂಗ ಮಾಡ್ಕೋತ ಹೋದ್ರೆ ಹಂತ ಹಂತಾಗೆ ಮಾಡ್ಬೇಕು. ಪೂರ್ಣ ಪ್ರಮಾಣದಾಗ ಮಾಡಿದ್ರ ಅವಾಗ ದುಡ್ಡಿನ ಸಮಸ್ಯೆ ಬಹಳ ಆಗ್ತದೆ. ಒಂದ್ಸರಿ ದುಡ್ಡಿನ ಸಮಸ್ಯೆ ಆಯ್ತಂದ್ರೆ ಸಫಕೇಶನ್ ಶುರು ಆಗ್ತದೆ. ಮುಂದೆ ಏನು ಮಾಡ್ಲಿಕ್ಕೆ ಆಗಲ್ದೆ ಯಾವ್ದನ್ನ ಮಾಡಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಅದು ಆಗದೆ ಹಾಗೆ ನೋಡ್ಕೊಂಡು ನಾವು ಮುಂದುವರಿಬೇಕಾಗ್ತದೆ. ತಾವು ಒಂದ್ ಮಾತು ಹೇಳಿದ್ರಿ, ತೋಟ ಮಾಡುವಂತ ಸಂದರ್ಭದೊಳಗೆ ಏನು ತೋಟದ ಮಗ್ಗಲ ಹಳ್ಳ ಇತ್ತು, ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ. ಆ ಹಳ್ಳ ಯಾವ ರೀತಿ ತಮಗೆ ಸಂಪನ್ಮೂಲ ಒದಗಿಸ್ತಾ ಇದೆ? ನೀರಿನ ಸಂಪನ್ಮೂಲ ಚಿಂಚೋಳಿ ಒಳಗಂತೂ ಸಾಕಷ್ಟು ಮಳೆ ಆಗೇ ಆಗ್ತದೆ, ಅಲ್ಲಿ ಸಮಸ್ಯೆ ಇಲ್ಲ. ಆದರೂ ಕೂಡ ಹಳ್ಳ ಇರುವುದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬಹುದು. ಹಳ್ಳ ಇತ್ತು ಅಂತಂದ್ರೆ ಅದರಿಂದ ಬಾವಿ ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗ್ತಾ ಇರುವಂತ ಸಂದರ್ಭ. ಹಳ್ಳ ಮಳೆಗಾಲದೊಳಗೆ ತುಂಬಿ ಹರಿಬೇಕು, ಅದರ ಜೊತೆಗೆ ಅದರೊಳಗೆ ನೀರು ಹೆಚ್ಚು ಕಡಿಮೆ ಯಾವತ್ತೂ ಇರುವಂತಹ ಒಂದು ವ್ಯವಸ್ಥೆ ಆಗಬೇಕು. ಇದಕ್ಕೇನಾದ್ರೂ ತಾವು ಮಾಡಿಕೊಂಡಿದ್ದೀರಿ? ನಮ್ಮ ಹೊಲದ ಹಿಂಭಾಗದಲ್ಲಿ ಒಂದು ಕಾಲುವೆ ಟೈಪ್ ದೊಡ್ಡದಾಗಿ ಹರಿತದ. ಅಲ್ಲಿ ಏನಾಗಿದೆ ಅಂದ್ರೆ ನ್ಯಾಚುರಲ್ ಆಗಿ ಸುತ್ತಮುತ್ತ ದೊಡ್ಡ ಫಾರೆಸ್ಟ್ ನಿರ್ಮಾಣ ಆಗಿದೆ. ಸುತ್ತಮುತ್ತ ಎಲ್ಲಾನೇ ಬಂದ್ಬಿಟ್ಟ. ಅವಾಗ ನನಗೆ ಏನನ್ಸ್ತದೆ, ಇದೇ ಫಾರೆಸ್ಟ್ ಅನ್ನು ನಾವು ಬೆಳೆಸಬಹುದು ಮುಂದ್ಗಡೆ ಅಂತ. ಆ ಹಳ್ಳದ ಹಿಡ್ಕೊಂಡು ಮುಂದ್ಗಡೆ ಬರುವಂತ ನಂದೊಂದು 4-5 ಎಕರೆ ಜಮೀನನ್ನ ನಾವು ಫಾರೆಸ್ಟ್ ಮಾಡ್ಕೊಂಡೆ. ಈಗ ಆ ಹಳ್ಳದಿಂದ ಉಪಯೋಗ ಏನು ಅಂತಂದ್ರೆ, ನನ್ನ ಗಿಡಗಳು ಒಂದ್ ಸರಿ 4-5 ವರ್ಷದ ಆದು ಅಂದ್ರೆ ನೀರಿನ ಸಮಸ್ಯೆ ಇರುವುದಿಲ್ಲ. ಯಾಕಂದ್ರೆ ಆ ಹಳ್ಳದ ನೀರೇ ತಗೊಲಿಕ್ ಶುರು ಮಾಡ್ಬಿಡ್ತದೆ. ಅದೇನ್ ಸ್ಟ್ರೀಮ್ ಇರುತ್ತೆ ಅದೇ ನೀರ್ ತಗೊಲಿಕ್ ಶುರು ಮಾಡ್ಬಿಡ್ತದೆ. ಅದರಲಿಂದ ನಾವೇನ್ ಎಕೋ ಸಿಸ್ಟಮ್ ಮೇಂಟೈನ್ ಆಗ್ತದೆ ಅಂತಲ್ಲ ಅದು ಆಗ್ತದೆ. ಆಮೇಲೆ ನಾ ಸಾಕಷ್ಟು ಹೂವಿನ ಗಿಡನೂ ಹಾಕಿನಿ. ಅದಕ್ಕೆ ನಮ್ ಕಡೆ ಜೇನುಗಳು ನಂತಾನೇ ಅಡ್ಡಾಡ್ತಿರ್ತಾವ. ಜೇನ್ ಅಡ್ಡಾಡದಲ್ಲಿಂದ ನಿಮ್ ಪಾಲಿನೇಷನ್ ಆಗ್ತದೆ, ಉಳಿದದ್ದು ಆಗ್ತಾವ, ಕಾಳ ಕಟ್ತಾವ. ಹಿಂಗಾಗಿ ಅದರಲಿಂದ ಬಹಳ ಉಪಯೋಗ ಆಗಿದೆ. ನಾವು ನೀರ್ ಅಲ್ಲಿಂದ ತಗೊಂಡಿಲ್ಲ, ನೀರ್ ಅದಾಗಿದ್ ಭೂಮಿ ಒಳಗೆ ಬಂದ್ ನಮ್ಗೆ ಅನುಕೂಲ. ನೀವು ಸೆಪರೇಟ್ ಅದ್ರ ಪಂಪ್ ಸೆಟ್ ಏನೂ ಹಾಕಿಲ್ಲ, ಏನೇನಿಲ್ಲ. ಆದ್ರೆ ನೈಸರ್ಗಿಕವಾಗಿ ಏನ್ ಸಿಗ್ತದ ಅದು ನಿಮಗೆ ಜಿನಗುತ್ತದೆ ನೀರು, ಅದು ನೀರನ್ನು ನೀವು ಉಪಯೋಗ ಮಾಡ್ತಾ ಇದ್ದೀರಿ. ಈಗ ನಾವು ಚೆಕ್ ಟ್ಯಾಪ್ ಏನಾರೆ ಮಾಡಿ ಅಲ್ಲಿ ನಾವು ನೀರನ್ನು ನಿಂದಿರಿಸುವಂತದ್ದು ಏನಾರೆ ಮಾಡಿದ್ರೆ ಅಲ್ಲಿಂದ ನೀರ 2 ತಿಂಗಳು ನಿಂದಿರುವಂಗ ಆಗ್ತದೆ, ನೀರ್ ಇರ್ತದೆ. ಮುಂದೆ ಅದಕ್ಕೆಲ್ಲಾನು ಫಾರೆಸ್ಟ್ರಿ ಅಂದ್ರೆ ತಂತಾನೆ ಬೆಳೀತದ ಅಂತ. ಅಡ್ಡಿ ಇಲ್ಲ ಸರ್, ಈಗ ತಾವು ಇದರ ಉಪಯೋಗವನ್ನ ಹೇಳಿದ್ರಿ ನಮಗ. ಆ ಹಳ್ಳ ನಿಮಗ್ ಗೊತ್ತಿರುವಂಗ ಎಷ್ಟು ದೂರ ಹರಿತದ ಅಂತೀರಿ? ಅದು ಕಾಲುವೆ ಅದ, ದೊಡ್ಡದಂದ ಕಾಲುವೆ ಅದ. ಅದ ಎಷ್ಟು ದೂರ ಹರಿತ ಅಂದ್ರೆ ನಮ್ಮ ಸುತ್ತಮುತ್ತಲ ಎಷ್ಟು ಜನ ರೈತರು ಇದ್ದಾರೆ ಆ ಹಳ್ಳದ ಮಗ್ಗಲು ಬರುವಂತ ರೈತರು? ಸುಮಾರೊಂದು 40-50 ಎಕರೆ ಜಮೀನ್ ಬರ್ತದೆ ಆ ಕಡೆ ನಮ್ದು ಬಿಟ್ಟು. ಆ ಕಡೆ ಒಂದು ರುದ್ರದೇವ್ರ ಗುಡಿ ಬರ್ತದ ನಮ್ದು. ಆ ರುದ್ರದೇವ್ರ ಗುಡಿ ಹಿಂದ್ಗಡೆ ಹರಿತದ, ಅಲ್ಲಿಂದ ಇಲ್ಲಿ ನಮ್ ಕಡೆ ಬಂದು ರೋಡ್ ದಾಟಿ ಹೋಗುತ್ತೆ. ಅಂದ್ರೆ ಒಳಗಡೆ ಇದು ಮಾಡ್ಯಾರ ಅದ. ಆದ್ರೆ ಬೇರೆಯವರು ಅದ್ರದ ಅನುಕೂಲ ತಗೊಂಡವ್ರ ಇಲ್ಲ ಗೊತ್ತಿಲ್ಲ. ಆ ಕಡೆ ನಾಗಾಯಿಲ್ಲಾಗಿ ಬರ್ತದೆ ನಮ್ ಬಾರ್ಡರ್ ಅದು. ಆ ಕಡೆ ಅಷ್ಟು ಉಪಯೋಗ ಆಗಿಲ್ಲ, ನಮ್ ಕಡೆ ಉಪಯೋಗ ಆಗಿದೆ. ಈಗ ನಿಮ್ಮಲ್ಲಿ ಚೆಕ್ ಡ್ಯಾಮ್ಗಳನ್ನ ತಾವು ಮಾಡ್ಕೊಂಡಿಲ್ಲ, ಆದ್ರೆ ಗಿಡಗಳನ್ನ ಮಾತ್ರ ಹಚ್ಚಿರುತ್ತೆ. ಹಚ್ಚೇನ್ ಚೆಕ್ ಡ್ಯಾಮ್ ಮಾಡಿದ್ರೆ ಏನಾಗ್ತದೆ, ಅದರಿಂದ ನೀರ್ ನಿಂದರಲ್ಲ ಇನ್ನೂ ಚೆನ್ನಾಗಿ ಬೆಳೀತದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದ್ರದೇನಾದ್ರೂ ವಿಚಾರ ಅದ ಸರ್ ತಮಗೆ? ಚೆಕ್ ಡ್ಯಾಮ್ ಅಂತಂದ್ರೆ ಅದು ಪಬ್ಲಿಕ್ ಪ್ರಾಪರ್ಟಿ, ಗವರ್ಮೆಂಟ್ ಇಂದ ಅವ್ರೇ ಮಾಡ್ಬೇಕು ಅದನ್ನ. ಅದಕ್ಕೆ ನಾನು ಒಂದೆರಡು ಸರಿ ಬರೀ ಮಾತಲ್ಲಿ ಹೇಳಿದೀನಿ, ಒಂದು ಅರ್ಜಿ ಕೊಡಬೇಕಾಗ್ತದೆ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ. ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೋ ಯಾರಿಗೆ ಬರುತ್ತೆ ನೋಡ್ಬೇಕು. ನಾನು ಜಿಲ್ಲಾ ಪಂಚಾಯತಿಗೆ ಬಂದ್ರೆ ಅವರಿಗೆ ಅರ್ಜಿ ಕೊಟ್ಟು ಅಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಿದ್ರೆ ಅಂದ್ರೆ ಆ ಎಕೋ ಸಿಸ್ಟಮ್ ಬೆಳೀಲಿಕ್ಕೆ ಅದ್ರಲ್ಲಿ ನೀರ್ ತೆಗೆಯುವಂತ ಕಾರ್ಯಕ್ರಮ ಏನಿಲ್ಲ. ಈಗ ಒಂದು ಹಳ್ಳ ಮಳೆಗಾಲದೊಳಗಂತೂ ಹರಿದೇ ಹರಿತದ, ಆದ್ರೆ ನಮ್ಮ ಅಂತರ್ಜಲ ಹೆಚ್ಚಿಗಾಗಬೇಕು ಅಂತಂದಾಗ ಅದು ನಿಂತು ನಿಂತು ಹೋಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾವ, ಬಾವಿಗಳಿಗೆ ನೀರು ಬರ್ತದ, ಅದರಿಂದ ಸುತ್ತಮುತ್ತಲ ಜೀವಿಗಳಿಗೂ ಸಹಿತ ಪ್ರಾಣಿ ಪಕ್ಷಿಗಳೇನಿರ್ತಾವ ಅವುಗಳಿಗೂ ಕೂಡ ಸಾಕಷ್ಟು ಉಪಯೋಗ ಆಗ್ತದೆ. ಯಾವತ್ತು ಹಸಿರು ಆ ವಾತಾವರಣದೊಳಗೆ ಇದ್ದೇ ಇರ್ತದೆ. ಈ ದೃಷ್ಟಿಯಿಂದ ಯಾರು ಹಳ್ಳದ ಸುತ್ತಮುತ್ತಲ ಇರುವಂತಹ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಒಂದೊಂದು ಅಲ್ಲಲ್ಲಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡಿದ್ರೆ ನೀರು ನಿಂತು ಒಂದು ಸಮೃದ್ಧಿಯಲ್ಲಿ ನೋಡೋದಕ್ಕೆ ಸಿಗ್ತದೆ? ಸಂಶಯ ಇಲ್ಲ, ಸಂಶಯ ಇಲ್ಲ. ಪದ್ಧತಿ ಹೆಂಗದ ಅಂತಂದ್ರೆ ಬಹಳಷ್ಟು ಮಂದಿ ಏನಾಗ್ಯದ ಸ್ವಲ್ಪ ಸ್ವಲ್ಪ ಲ್ಯಾಂಡ್ಸ್ ಇರ್ತಾವ 200-300 ಎಕರೆ ಇರೋದ್ರಿಂದ ಅದನ್ನ ಅವರೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ ಏನಂದ್ರೆ ಅದು ಬಹಳಷ್ಟು ಮಂದಿ ಲೀಸ್ ಔಟ್ ಮಾಡಿದ್ದಾರೆ. ಲೀಸ್ ಔಟ್ ಮಾಡಿದ್ರಿಂದ ನಿಮ್ ಗಿಡ ಕತ್ತರಿಸ್ತಾರ ಅಥವಾ ಗಿಡ ಹಚ್ಚುದಿಲ್ಲ. ಅದಕ್ಕೆ ಇದನ್ನ ಸ್ವಲ್ಪ ಅಂದ್ರೆ ಗವರ್ಮೆಂಟ್ನೇ ಸ್ವಲ್ಪ ಪ್ಲಾನ್ ಮಾಡಿ ಅಂದ್ರೆ ನಾವು ಅರ್ಜಿ ಕೊಟ್ಟು ಅದನ್ನ ಮಾಡಿದ್ವಿ ಅಂತಂದ್ರೆ ಎಕೋ ಏನದಲ್ಲ ಸಿಸ್ಟಮ್ ಅಲ್ಲಿ ಮೇಂಟೈನ್ ಆಗ್ತದೆ. ಯಾವಾಗಲೂ ಸುಂದರವಾಗಿ ಗ್ರೀನ್ ಆಗಿ ಕಾಣಿಸ್ತದೆ ಮತ್ತೆ ಪಕ್ಷಿಗಳು ಬರ್ತಾವ ಮುಖ್ಯವಾಗಿ. ಆಮೇಲೆ ನೀರ್ ಕುಡಿಲಿಕ್ಕೆ ಪ್ರಾಣಿಗಳು ಬರ್ತಾವ ಏನ್ ತಪ್ಪಿಲ್ಲ, ಬಹಳ ಅನುಕೂಲ ಇರ್ತದೆ ಅಂತ. ಕೊಳೂರ್ ಸರ್, ಈಗ ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೇನೆ, 9989741411. ಆತ್ಮೀಯರೇ, ಅನಂತ್ ಕೊಳ್ಳೂರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9984714411. ಈ ನಂಬರ್ ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರೇ, ಇಲ್ಲಿ ತನಕ ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ಅದ್ಭುತವಾದಂತಹ ಒಂದು ತೋಟವನ್ನ ತಾವು ನಿರ್ಮಾಣ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ. ಆ ತೋಟದಿಂದ ಬಹಳಷ್ಟು ಪಾಠಗಳನ್ನು ನಮ್ಮ ರೈತರು ಕಲಿಯಬಹುದಾಗ್ಯದ. ಮುಂದಿನ ಪೀಳಿಗೆ ಕೂಡ ಅದರಿಂದ ಸಾಕಷ್ಟು ಅನುಭವಗಳನ್ನು ತಗೊಳ್ಬಹುದು ಮತ್ತು ತಮ್ಮ ಕೃಷಿ ಬದುಕಿನೊಳಗೆ ಅಳವಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ನಾವು ತಮ್ಮ ತೋಟದ ಮೂಲಕ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೂಡ ಕಲಿಯಬಹುದು. ಹಿಂಗ ಪ್ರತಿಯೊಬ್ಬರಿಗೂ ಒಂದು ಕಲಿಯೋದಕ್ಕಲ್ಲಿ ಅವಕಾಶಗಳದಾವ. ತಾವೇನು ಕೇವಲ ತಮ್ಮ ಜೀವನೋಪಾಯಕ್ಕಾಗಲಿ ಅಥವಾ ತಮ್ಮ ಆದಾಯಕ್ಕೆ ಮತ್ತು ಲಾಭಕ್ಕಾಗಲಿ ಕೃಷಿ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನು ಮೊದಲೇ ಹೇಳಿಬಿಟ್ಟಿದ್ದೀರಿ. ಅದ್ರ ಜೊತೆಗೆ ವಿಶೇಷವಾದಂತಹ ಒಂದು ಕಾಳಜಿ ಪರಿಸರಕ್ಕೆ ಸಂಬಂಧಪಟ್ಟಂತಹದ್ದು ಕೂಡ ಅದ. ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು, ಅಲ್ಲಿಯ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ತಾವೇನು ಕೃಷಿ ಅರಣ್ಯವನ್ನ ಮಾಡ್ತಾ ಇದ್ದೀರಿ. ಅದು ನಿಜವಾಗಿ ಹೇಳಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು. ತಮಗೆ ಸಾಕಷ್ಟು ಜಮೀನಿದೆ, ಅದರ ಮೂಲಕ ತಾವು ಒಂದು ಪಾರ್ಟ್ ಅನ್ನು ಕೂಡ ಪರಿಸರಕ್ಕೆ ಕೊಡಬಹುದು. ಆದ್ರೆ ಸಣ್ಣ ಸಣ್ಣ ರೈತರಿಗೆ ಇದೊಂದು ಸ್ವಲ್ಪ ಕಷ್ಟ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಿದ್ರೆ ಇವತ್ತು ನಮ್ಮ ಕೃಷಿ ಬದುಕು ಕೂಡ ಸುಸ್ಥಿರವಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆ ಆಗ್ತದೆ ಅನ್ನುವಂತಹ ಮಾತು ತಮ್ಮ ಎಲ್ಲ ವಿಚಾರಗಳಿಂದ ನಮಗೆ ಗೊತ್ತಾಗ್ತದೆ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರು ಗ್ರಾಮದ ಅನಂತ್ ಮನೋಹರ್ ರಾವ್ ಕೊಳ್ಳೂರ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಅಂಬವ್ವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ಬೆಲ್ಲ ಕೆಲಸ ಏನು ನೀಲ, ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ಬೆಲ್ಲ ಕೆಲಸ ಏನು ನೀಲ, ನಗರ ಭಕ್ತರ ಬಂದರ ಮೊಗತಿ ಸಿಗವದೆಲ್ಲ, ಭಕ್ತಿ ನಗರ ಭಕ್ತರ ಬಂದರ ಮೊಗತಿ ಸಿಗವದೆಲ್ಲ. ಮಗತಿ ಸಿಗೋದೆಲ್ಲ, ಮಗತಿ ನಗರ ಭಕ್ತರ ಬಂದರ ಮಗತಿ ಸಿಗೋದೆಲ್ಲ. ಕೇಳಿಯಾ.